ಇನ್ನು ಕೊನೆಯದಾಗಿ ಬಿಳಿ ನೊಣ ಅಂತೇಳಿ ಒಂದು ಕೀಟ ಕಂಡು ಬರ್ತದ್ರಿ. ಇವ್ ಹೆಂಗಿರ್ತಾವಪ್ಪ ಅಂತಂದ್ರೆ ಹೆಸರ ಹೇಳೋಂಗ ನೊಣ ಬಿಳಿ ಕಲರ್ವ ಇರ್ತಾವ. ದೇಹ ಮತ್ತು ರೆಕ್ಕೆ ಎಲ್ಲ ಬಿಳಿ ಬಣ್ಣದಿರ್ತಾವ. ಇವು ಎಲೆಗಳಿಂದ ರಸವನ್ನ ಹೀರ್ತಾವ. ಈ ಹೀರೋದ್ರಿಂದ ಏನಾಗ್ತಾವ, ಎಲೆ ಎಲ್ಲ ಮುಟ್ರಾಗಿ ಕಾಣ್ತಾವ. ಇದನ್ನ ನಿರ್ವಹಣೆ ಯಾವ ತರ ಮಾಡುದಪ್ಪ ಅಂದ್ರೆ 2 ಮಿಲಿ ಡೈಮಿಥೋಯೇಟ್ ಅಥವಾ 0.3 ಮಿಲಿ ಇಮ್ಡಾಕ್ಲೋಪ್ರಿಡ್ ಇದನ್ನ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಬಿಳಿ ನೊಣದ ಬಾಧೆಯಿಂದ ನಾವು ಮುಕ್ತರಾಗಬಹುದು. ಒಳ್ಳೆಯದು ಡಾಕ್ಟರ್ ರೋಹಿಣಿ ಸುಗಂಧಿಯವರೇ, ತಾವು ಇಲ್ಲಿವರೆಗೆ ವಿವಿಧ ಹಣ್ಣಿನ ಬೆಳೆಗಳಲ್ಲಿ ಕೀಟಗಳ ಸಮಗ್ರ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿವಿಧ ಹಣ್ಣಿನ ಬೆಳೆಗಳಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ರೋಹಿಣಿ ಸುಗಂಧಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಾಮೇಶ್ವರ ಶಿರಬಡಗಿ. ಈಗ ಸುಳ್ಳದ ದೇವಕ್ಕ ರಾಮಪ್ಪ ತುಳಜಮ್ಮನವರ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳು. ಕಣ್ಣೀರು.